हर हर शंकर जय जय शंकर हर हर शंकर हर हर महादेव हर हर शंकर जय जय शंकर हर हर शंकर हर हर महादेव हर हर महादेव हर हर महादेव ಇದುವರೆಗೆ ವಿದ್ಯಾಭೂಷಣ ಅವರು ಹಾಡಿರುವ ಭಕ್ತಿಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಭಾರತದ ಘನತೆವೇತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ತುಳು ಅವತರಣಿಕೆ. ಎಣ್ಣ ಪ್ರೀತಿದ ದೇಶಡು ವಾಸಮಲ್ಪುಣಕ್ಲೆ ನಮಸ್ಕಾರ. ಸ್ವಂತ ದೇಶಭಕ್ಕ ಪಿದೈ ದೇಶಡು ವಾಸಮಲ್ಪುಣ. ನಮ್ಮ ಭಾರತೀಯರು ಭಾರಿ ಉತ್ಸಾಹಡು ಪ್ರಜಾಪ್ರಭುತ್ವ ದಿನಾಚರಣೆ ಮಲ್ತೊಂದುಲ್ಲ. ಯಾನು ನಿಕ್ಲೇನು ಮಾತ ರಾಷ್ಟ್ರೀಯ ಪರ್ಬ ಆದುಪುನ ಪ್ರಜಾಪ್ರಭುತ್ವ ದಿನಾಚರಣೆದ ಉಡಲು ದಿಂಜಿದಿ ಎಡ್ಡೆಪ್ಪು ಬಯಕೊಂದುಲ್ಲೆ. ಗಣರಾಜ್ಯೋತ್ಸವದ ಎಡ್ಡೆ ಸಂದರ್ಭ ನಮ್ಮ ದೇಶದ ಕರಿನ ಇತ್ತೆದ ಬೊಕ್ಕ ನನದ ದಿಕ್ಕನು ಪಿರ ತುಳಿತು ತುಯರೆ ಒಂಜಿ ಅವಕಾಶವನ್ನು ಕುರುಪುಂಡು. ನಮ್ಮ ಸ್ವತಂತ್ರ ಚಲವಳಿದ ಶಕ್ತಿ 1947 ಆಗಸ್ಟ್ 15 ದೇಶದ ಸ್ಥಿತಿನು ಬದಲ್ತನು. ಭಾರತ ಸ್ವತಂತ್ರ ದೇಶ ಆಣು. ನಮ್ಮವೇ ಆಯ್ನ ವಿದಿತ ಶಿಲ್ಪಿಲಾಯ. 1950 ಜನವರಿ 25 ನಮ್ಮ ಗಣರಾಜ್ಯನು ಸಂವಿಧಾನಗು ಸರಿಯಾದ ಆದರ್ಶ ದಿಕ್ಕಡು ದುಂಬು ನಡಪವನ್ನುಲ್ಲ. ಅವೇ ದಿನ ನಮ್ಮ ಸಂವಿಧಾನನು ಇಡೀ ರೂಪಡು ಜಾರಿಗೆ ಕನತ. ಪ್ರಜಾಪ್ರಭುತ್ವದ ಅಪ್ಪೆ ಭಾರತ ಭೂಮಿ ವಸಾಹತು ಶಾಹಿ ಆಡಳಿತೋಡ್ದು ಮುಕ್ತಿ ಪಡೆಯಂಡು. ಬೊಕ್ಕ ನಮ್ಮ ಪ್ರಜಾಪ್ರಭುತ್ವದ ಗಣರಾಜ್ಯ ತಾಪನೆಗೆ ಒತ್ತಂಡು. ನಮ್ಮ ಸಂವಿಧಾನ ಲೋಕಪರತಿರಿಡೆ ಗಣರಾಜ್ಯದ ಮಾಮಲ್ಲ ಅಡಿಪಾಯ ಗ್ರಂಥೋಂದಾತನು. ನಮ್ಮ ಸಂವಿಧಾನಡು ಕೊರ್ನ ನ್ಯಾಯ ಸ್ವತಂತ್ರ ಸಮಾನತೆ ಬೊಕ್ಕ ಭಾತೃತ್ವದ ಆದರ್ಶಲು ನಮ್ಮ ಗಣರಾಜ್ಯದ ವ್ಯಾಖ್ಯಾನ ತೆರಿಪಾವುಂಡು. ಸಂವಿಧಾನ ಕಟ್ಟುನಕಲು ರಾಷ್ಟ್ರೀಯತೆ ಬೊಕ್ಕ ದೇಶದ ಒಗ್ಗಟ್ಟದ ಮನಸ್ಸಿಗೆ ಸಂವಿಧಾನಗೂ ಸರಿಯಾಯಿನ ಅಡಿಪಾಯನು ಒದಗಾದೇರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಮ್ಮ ರಾಷ್ಟ್ರನು ಒಟ್ಟು ಸೇರಾಯರು. ಕರಿನ ವರ್ಷ 31 October ರಾಷ್ಟ್ರ ಸ್ವಲ್ಮೆ ಸಂದಾವನ ರೀತಿಡು ಪಟೇಲ್ರೇನ 105 ಜಯಂತಿನು ಭಾರಿ ಉತ್ಸಾಹಡು ಆಚರಣೆ ಮಲ್ತನು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರೇನ 105 ಜಯಂತಿಗೆ ಸಂಬಂಧವಾದ ನೆಂಪುಗಾದ ಪಾಕ ಕಾರ್ಯಕ್ರಮಗಳೇನು ಆಚರಣೆ ಮಲ್ತೊಂದುಂಡು. ಈ ಆಚರಣೆಗಳು ಜನಕುಲೆಡ ರಾಷ್ಟ್ರೀಯ ಏಕತೆ ಬೊಕ್ಕ ಪೆರ್ಮೆದ ಮನಸ್ಸನ್ನು ಗಟ್ಟಿಮಲ್ಪುಣು. ಬಡಕಾಯಿಡ್ದು ತೆನಕಾಯಿಗು ಮೂಡಾಯಿಡ್ದು ಪಡ್ಡೈಗು ನಮ್ಮ ಪಿರಾಕದ ಪರಪೋಕದ ಕಟ್ಟುನೇನು ನಮ್ಮ ಹಿರಿಯಕಳು ತಯಾರು ಮಾಡುತ್ತದೆ. ಈ ರಾಷ್ಟ್ರೀಯ ಏಕತೆದ ಮನಸ್ಸಿಗೆ ಉಮೇದು ಕೊರ್ಪುನ ಪ್ರತಿಯೊಂದು ಪ್ರಯತ್ನಲ ಭಾರಿ ಪುಗರ್ನವು. ಕರಿನ ವರ್ಷ 7 November ನಮ್ಮ ರಾಷ್ಟ್ರಗೀತೆ ಒಂದೇ ಮಾತರಂ ಕಟ್ಟುದು 105 ಮುಗಿನ ನೆಂಪುಗಾದು ಪಾಕ ಆಚರಣೆಗಳು ನಡೆತದುಂಡು. ಭಾರತ ಮಾತೆನ ದೈವಿ ಸ್ವರೂಪಗೂ ಈ ಪದ ಪ್ರಾರ್ಥನೆ ಆದಿತ್ತದು ಪ್ರತಿಯೊರಿ ಭಾರತದಕ್ಲೆನ ಹೃದಯಡು ರಾಷ್ಟ್ರ ಪ್ರೇಮದ ಮನಸ್ಸಿಗೆ ಉಮೇದು ಕೊರ್ಪುಂಡು. ಮಹಾನ್ ರಾಷ್ಟ್ರೀಯ ಕವಿ ಸುಬ್ರಹ್ಮಣ್ಯಂ ಭಾರತಿ ತಮಿಳು ಭಾಷೆಡು ಒಂದೇ ಮಾತರಂ ಪಂಡ ನಮ ಒಂದೇ ಮಾತರಂ ಪಣ್ಕ ಪನ್ಪುಣ ಪದ ಕಟ್ಟುದು ಒಂದೇ ಮಾತರಂ ಮನಸ್ಸನ್ನು ನನಲಾತು ಇಸ್ತಾರವಾದ ಜನ ಮನಸ್ಸಿಡು ಜೋಡ್ಸಾಯಿರು. ಬೇತೆ ಭಾರತೀಯ ಭಾಷೆಲೆಡ್ಲ ಈ ಪದತ ತರ್ಜುಮೆ ಜನಪುಗಾರ್ತೆ ಪಡೆತನು. ಶ್ರೀ ಅರವಿಂದೋ ಒಂದೇ ಮಾತರಂನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಲ್ತದೇರು. ಋಷಿ ಸಮಾನರಾಯಿನ ಬಕಿಂಚಂದ್ರ ಚಟ್ಟೋಪಾಧ್ಯಾಯರು ಕಟ್ಟುದನ ಈ ಒಂದೇ ಮಾತರಂ ಪದ ನಮ್ಮ ರಾಷ್ಟ್ರ ನಮನದ ಸ್ವರ ಆದುಂಡು. ರಡ್ಡು ದಿನೋಡ್ದುಂಬು ಪಂಡ ಜನವರಿ 23 ರಾಷ್ಟ್ರ ನೇತಾಜಿ ಸುಭಾಷ್ ಚಂದ್ರ ಬೋಸರೇನ ಜಯಂತಿದಾಣಿ ತನ್ನ ಮರ್ಯಾದಿನು ಸಂದಾಣು. 2025 ನೇತಾಜಿಯರಿನ ಜನ್ಮದಿನನು ಪರಾಕ್ರಮದ ದಿನತ ಪುದರಡು ಆಚರಣೆ ಮಲ್ತದುಂಡು. ಪಂಡ ದೇಶದ ನಾಗರಿಕರು ವಿಶೇಷವಾದ ಜವನ ಜವಂದಿ ನೇತಾಜಿಯರಿನ ಭಾರಿ ದೇಶಭಕ್ತಿ ಹಿಡಿದು ಉಮೇದು ಪಡೆಯೋಡು ಪನ್ಪುಣವು ಇನ್ನಿತ ಉದ್ದೇಶ ಆದುಂಡು. ನೇತಾಜಿ ಸುಭಾಷ್ ಚಂದ್ರ ಬೋಸರೇನ ಜೈ ಹಿಂದ್ ಘೋಷಣೆ ನಮ್ಮ ರಾಷ್ಟ್ರೀಯ ಪೆರ್ಮೆದ ಘೋಷಣೆ ಆದುಂಡು. ದೇಶಬಂಧುಲೆ ನಿಖಿಲ್ ಮಾತ ನಮ್ಮ ಮೇಯ್ ಕೊಕ್ಕೇರ್ನಂಚಿನ ಗಣರಾಜ್ಯನು ಶಕ್ತಿ ದಿಂಜುನಂಚ ಮಲ್ತೊಂದುಲ್ಲಾರು. ನಮ್ಮ ಮೋಜಿ ಸೇನೆಲನ ಬೀರ ಸೈನಿಕರು ಅಪ್ಪೆ ಭೂಮಿನ ರಕ್ಷಣೆ ಮಲ್ಪರೆ ಏಪಲ ಜಾಗ್ರತೆ ಡುಲ್ಲಿರು. ನಮ್ಮ ಕರ್ತವ್ಯ ನಿಷ್ಠೆದ ಪೊಲೀಸರು ಬೊಕ್ಕ ಕೇಂದ್ರ ಅತ್ಯಾರ ಪಟ್ಲಮದ ಕೆಲಸದಕಳು ದೇಶಡು ವಾಸಮನ್ಪುಣಕ್ಲೆನ ಉಳಾಯದ ಭದ್ರತೆಗೆ ಏಪಲ ಸಜ್ಜಾದುಪ್ಪುವೆರು. ನಮ್ಮ ಅನ್ನದಾತಿರಾದುಪ್ಪುನ ರೈತರು ದೇಶಡು ವಾಸಮನ್ಪುಣಕ್ಲೆಗಾದು ಪೋಷಕಾಂಶ ದಿಂಜಿದುಪ್ಪುನ ಉತ್ಪತ್ತಿಲೇನು ಉತ್ಪತ್ತಿ ಮಲ್ತೊಂದುಲ್ಲೇರು. ನಮ್ಮ ದೇಶದ ಕಠಿಣ ಪುಣೆಪಾಟಿಗೆದ ಬಿರ್ಸೇರು ಪೊಂಜನಕಲು ಪಾಕ ಕ್ಷೇತ್ರಗಳೆಡು ಹೊಸ ಮಾನದಂಡಗಳೇನು ಕಟ್ಟೊಂದುಲ್ಲೇರು. ನಮ್ಮ ಸಮರ್ಪಣೆದ ಮನಸ್ಸದ ವೈದ್ಯರು ನರ್ಸುಲು ಆರೋಗ್ಯ ಕಾರ್ಯಕರ್ತರು ನಮ್ಮ ದೇಶಡು ವಾಸಮನ್ಪುಣಕ್ಲೆನ ಆರೋಗ್ಯ ಆರೋಗ್ಯದ ಬಗ್ಗೆಟ್ಟು ಕಾಳಜಿ ವಹಿಸುವರು. ನಮ್ಮ ನಿಷ್ಠೆದ ನಿರ್ಮಲ ಮಲ್ಪುನ ಕಾರ್ಯಕರ್ತರು ದೇಶನು ನಿರ್ಮಲವಾದ ದೀಪನವಳು ಮುಖ್ಯ ಪಾಲು ವಹಿಸೊಂದುಳ್ಳಿರು. ನಮ್ಮ ಬರವು ಕಲ್ಪವನಕಲು ಭವಿಷ್ಯದ ಅಲ್ಮೋನು ತಯಾರು ಮಲ್ತೊಂದುಳ್ಳಿರು. ನಮ್ಮ ಲೋಕಮಟ್ಟದ ವಿಜ್ಞಾನಿಲು ಬೊಕ್ಕ ಇಂಜಿನಿಯರ್ಲು ದೇಶದ ಅಭಿವೃದ್ಧಿಗೂ ಹೊಸ ದೇಶೆ ಕೊರೊಂದುಳ್ಳಿರು. ಕಷ್ಟಪಟ್ಟದು ಬೆನ್ಪುನ ನಮ್ಮ ಕಾರ್ಮಿಕ ಸೋದರ ಸೋದರಿಯರು ರಾಷ್ಟ್ರ ಪಿರಕಟ್ಟುನೆಕ್ಕೆ ಕೊಡುಗೆ ಕೊರೊಂದುಳ್ಳಿರು. ಭರವಸೆದ ಜವನ ಜವಂದಿ ಬೊಕ್ಕ ಜೋಕುಲು ತನ್ಕುಲನ ಬಿರ್ಸಾದಿಗೆ ಬೊಕ್ಕ ಕೊಡುಗೆದ ಒಟ್ಟುಗು ದೇಶದ ಸುವರ್ಣ ಭವಿಷ್ಯಡು ನಮ್ಮ ನಂಬಿಕೆಯನ್ನು ಗಟ್ಟಿಮಲ್ಪುವರು. ನಮ್ಮ ಬಿರ್ಸೆರು ಕಲಾವಿದರು ಶಿಲ್ಪಿಲು ಬೊಕ್ಕ ಸಾಹಿತಿಲು ನಮ್ಮ ಶ್ರೀಮಂತ ಪರಂಪರೆಗೂ ಇತ್ಯದ ಮಟ್ಟದ ಸ್ಪರ್ಶ ಕೊರೊಂದುಳ್ಳಿರು. ದೇಶದ ದಿಂಜಮೋಣೆದ ಅಭಿವೃದ್ಧಿಗೂ ಬೇತೆ ಬೇತೆ ಕ್ಷೇತ್ರಗಳನ್ನ ಎಡೇನ ತೆರಿನೊಕಲು ಮಾರ್ಗದರ್ಶನ ಕೊರೊಂದುಳ್ಳಿರು. ನಮ್ಮ ಶಕ್ತಿ ದಿಂಜಿದಿ ಉದ್ಯಮಿಲು ದೇಶನು ಅಭಿವೃದ್ಧಿ ಮಲ್ಪರೆ ಬೊಕ್ಕ ಸ್ವಂತ ಕಾರಡು ಉಂತುನಂಚ ಮಲ್ಪರೆ ದಿಂಜ ಕೊಡುಗೆ ಕೊರೊಂದುಳ್ಳಿರು. ಸಮಾಜಗು ಸ್ವಾರ್ಥ ಇಜ್ಜಂದಿನ ಸೇವೆ ಸಂದವೊಂದುಪ್ಪುನ ಜನಕುಲು ಬೊಕ್ಕ ಸಂಸ್ಥೆಲು ಅಕಲೆನ ಕಾರ್ಯಲೇಡ್ದು ಪಾಕ ಜನಕುಳೆಗೆ ಬೊಲ್ಪು ಕೊರೊಂದುಳ್ಳಿರು. ಸರಕಾರ ಬೊಕ್ಕ ಸರಕಾರ ಅತ್ತಾಂದಿ ವಲಯಲೇಡು ಕಾರ್ಯಮಲ್ಪನಕಲು ಪ್ರಾಮಾಣಿಕತೆ ಬೊಕ್ಕ ದಕ್ಷತೆಡು ತನಕುಲೆನ ಕರ್ತವ್ಯಲೇನು ಮಂತೊಂದು ರಾಷ್ಟ್ರ ಕಟ್ಟುನೆಕ್ಕೆ ಅಕಲೆನ ಕೊಡುಗೆ ಕೊರೊಂದುಳ್ಳಿರು. ಸಾರ್ವಜನಿಕರಿನ ಸೇವೆಗೂ ತಯಾರಾದಪ್ಪುನ ಜನಪ್ರತಿನಿಧಿಲು ಜನಪರ ಉದ್ದೇಶಗೂ ಸರಿಯಾದ ಕಲ್ಯಾಣ ಬೊಕ್ಕ ಅಭಿವೃದ್ಧಿ ಉದ್ದೇಶದ ಸಾಧನೆಗೆ ಸಹಾಯ ಮಲ್ತೊಂದುಳ್ಳಿರು. ನಮ್ಮ ಗಣರಾಜ್ಯನು ಗಟ್ಟಿ ಮಲ್ಪರೆ ಪುಣೆವೊಂದುಪ್ಪುನ ಮಾತಾ ನಾಗರಿಕರಿಗೆ ತಾನು ಹೃದಯದಿಂಜಿದು ಮೆಚ್ಚಿಗೆ ತಿರಿಪವೊಂದುಳ್ಳೆ. ಕಡಲ ಬಡಕಾಯಿ ಭಾರತೀಯರು ಲೋಕಮಟ್ಟದ ಚಾವಡಿಡು ನಮ್ಮ ಗಣರಾಜ್ಯದ ಚಿತ್ರನಗು ವೈಭವ ಕನವೊಂದುಳ್ಳಿರು. ಅಕಲೆಗೆ ಎನ್ನ ವಿಶೇಷ ಮೆಚ್ಚುಗೆನು ತೆರಿಪಾವೆ. ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ ಜನವರಿ 25ನೇನು ದೇಶಡು ರಾಷ್ಟ್ರೀಯ ಓಟುದಕಲೆನ ದಿನಾದು ಆಚರಣೆ ಮಂತೊಂದುಂಡು. ನಮ್ಮ ಪ್ರಾಯ ಭರ್ತಿಯಾಯಿನ ನಾಗರಿಕರು ತನುಕುಲೆನ ಪ್ರತಿನಿಧಿಲೆನು ಅಜಪ್ಪೆರೆ ಉತ್ಸಾಹಡು ತನುಕುಲೆನ ಓಟು ಪಾಡುವೆರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಓಟುದ ಹಕ್ಕನ್ನು ಚಲಾವಣೆ ಮಲ್ಪುನವು ರಾಜಕೀಯ ಬರವು ಕಾರಣ ಆಪುನೊಂದು ನಂಬುದಿತ್ತೇರು. ನಮ್ಮ ಓಟುದಕಲು ಬಾಬಾ ಸಾಹೇಬರೇನ ದಿಟ್ಟಿಗೆ ಸರಿಯಾದ ತನುಕುಲೆನ ರಾಜಕೀಯ ತಿಳುವಳಿಕೆನು ಗೊತ್ತು ಮಲ್ತೊಂದುಳ್ಳಿರು. ಓಟುಡು ಪಂಜನಕಲು ಪಾಲ್ದೆ ತೊನ್ನ ಹೆಚ್ಚೊಂದುಪ್ಪುನವು ನಮ್ಮ ಪ್ರಜಾಪ್ರಭುತ್ವಗೂ ಗಟ್ಟಿದ ಆಯಾಮ ಕೊರಪುಂಡು. ಪಂಜನಕಲು ಗಟ್ಟಿಮುಟ್ಟು ಆಪುನವು ಬೊಕ್ಕ ಸಾಮರ್ಥ್ಯದಕಲು ಆಪುನವು ದೇಶದ ಅಭಿವೃದ್ಧಿಗೂ ಭಾರಿ ಮುಖ್ಯ ಆದುಂಡು. ಅಕಲೆನ ಆರೋಗ್ಯ ಬರವು ಬೊಕ್ಕ ರಕ್ಷಣೆ ಪನವುದ ಗಟ್ಟಿಮುಟ್ಟುಗೂ ಕೈಕುದೆ ತೊನ್ನ ಪ್ರಯತ್ನ ಲೇಡ್ದು ದಿಂಜ ಕ್ಷೇತ್ರಗಳಿಡು ಪಂಜನಕಲು ಪಾಲ್ದೆ ತೊನ್ನವು ಹೆಚ್ಚಾದನು. ಭೇಟಿ ಬಚಾವೋ ಭೇಟಿ ಪಡಾವೋ ಅಭಿಯಾನೋಡ್ದು ಪಂಜೋಕ್ಲೆನ ಬರವುಗೂ ಉಮೇದು ತೆಗೆದನು. ಪ್ರಧಾನಮಂತ್ರಿ ಜನಧನ್ ಯೋಜನೆ ದಡಿಟು ಇತ್ತಮುಟ್ಟ 57 ಕೋಟಿ ದೆಚ್ಚ ಬ್ಯಾಂಕ್ ಅಕೌಂಟ್ ಲೆನು ಸುರುಮಲ್ತದನು. ಇನೆಟ್ಟು ಪಂಜಲೆನ ಪಾಲು ನೂದೆಟ್ಟು 50 ಜತಾದು ಉಂಡು. ನಮ್ಮ ಸೋದರಿಯರು ಬೊಕ್ಕ ಪಂಜೋಕ್ಲು ರೂಢಿಲೆನು ಪೊಳಿತುದು ದುಂಬು ಪೋಂದುಳ್ಳಿರು. ಪಂಜನಕಲು ದೇಶದ ಅಭಿವೃದ್ಧಿಡು ಎಡ್ಡೆ ಕೊಡುಗೆ ಕೊರೊಂದುಳ್ಳಿರು. ಸ್ವಸಹಾಯ ಕೂಟೊಲೆಗೂ ಸಂಬಂಧಪಟ್ಟನ 10 ಕೋಟಿಗಳ ಮಿಕ್ಕದು ಸೋದರಿಯರು ಅಭಿವೃದ್ಧಿದ ವ್ಯಾಖ್ಯಾನ ಬರೆಯೊಂದುಳ್ಳಿರು. ಕಂಡ ಕಿದೆಡ್ದು ಮಿತ್ತಬಾನೋಗು ಸ್ವಂತ ಬೇಲೆಡ್ದು ಸೈನ್ಯ ಮುಟ್ಟ ಪಂಜನಕಲು ತನ್ಕುಳೆನು ಗುರುತು ಮಲ್ತೊಂದುಳ್ಳಿರು. ನಮ್ಮ ಪಂಜೋಕ್ಲು ಲೋಕಮಟ್ಟುಡು ಗೊಬ್ಬು ಕ್ಷೇತ್ರಗಳೆಡು ಹೊಸ ಮಾನದಂಡ ಸ್ಥಾಪನೆ ಮಲ್ತೊಂದುಳ್ಳಿರು. ಕರಿನ ವರ್ಷ ನವೆಂಬರ್ಡು ಭಾರತದ ಪಂಜೋಕ್ಲು ICC ವುಮೆನ್ಸ್ ಕ್ರಿಕೆಟ್ ಲೋಕಕಪ್ ಐಡ್ದು ಬೊಕ್ಕ ಬೈಂಟ್ ವುಮೆನ್ಸ್ T20 ಲೋಕಕಪ್ ಗೆಂದದು ಬಂಗಾರದ ಅಕ್ಷರಲ್ಲಿಡು ಪರತೀರಿ ಬರೆತೀರು. ಕರಿನ ವರ್ಷ ಚೆಸ್ ಲೋಕಕಪ್ದ ಅಕೇರಿದ ಪಂತ ಭಾರತದ ಇರುವೆರು ಪಂಜೋಕ್ಲೆನ್ನು ನಾಡುಟ್ಟು ನಡೆದನು. ಗೊಬ್ಬುಲೆನ ಲೋಕೋಡು ನಮ್ಮ ಪಂಜೋಕ್ಲೆನ ಗಟ್ಟಿಗೆ ಈ ಉದಾರ್ಮೆಲ ಸಾಕ್ಷಿ. ಇಂಚಿನ ಪಂಜೋಕ್ಲೆನ ಬಗೆಟ್ಗೆ ದೇಶಡು ವಾಸಮಲ್ಪನಕಲು ಪೆರ್ಮೆ ಪಡೆಪೇರು. ಪಂಚಾಯತ್ ರಾಜ್ ಸಂಸ್ಥೆಲೆಡು ಪಂಜೋ ಜನಪ್ರತಿನಿಧಿಲಿನ ಸಂಖ್ಯೆ ಸರಿಸುಮಾರು 45% ಉಂಡು. ಪಂಜಲೆನ ರಾಜಕೀಯ ಗಟ್ಟಿಮುಟ್ಟುಗೂ ಹೊಸ ಎತ್ತರ ಕೊರಪುನ ನಾರಿ ಶಕ್ತಿ ವಂದನಾ ಕಾಯ್ದೆ ಪಂಜಲೆನ ದುಂಬಾಲ್ತೆದ ಬುಳೆಚಿಲದ ಚಿಂತನೆಗೆ ಅದ್ಭುತ ಶಕ್ತಿ ಕೊರಿಯರುಂಡು. ಅಭಿವೃದ್ಧಿ ಆಯ್ನ ಭಾರತ ಕಟ್ಟುನೆಟ್ಟು ಪಂಜೋ ಶಕ್ತಿದ ಪಾಲು ಮಲ್ಲವಾದುಂಡು. ಅಕಲಿನ ಹೆಚ್ಚೊಂದುಪ್ಪುನ ಕೊಡುಗೆದೊಟ್ಟುಗೂ ನಮ್ಮ ದೇಶ ಲಿಂಗ ಸಮಾನತೆದ ಆಧಾರದ ಮಿತ್ತು ಉಳಾಯಿ ಸೇರಿದುಪ್ಪುನ ಗಣರಾಜ್ಯದ ಉದಾರ್ಮೆನು ದುಂಬುದಿಯೊಂದುಂಡು. ಮಾತೆರೆನ್ಲ ಸೇರಿದುಪ್ಪುನ ಚಿಂತನೆದ ಒಟ್ಟುಗೂ ಮೋಸಪೋಯಿನ ವರ್ಗೊಲೆನ ಕಲ್ಯಾಣ ಬೊಕ್ಕ ಅಭಿವೃದ್ಧಿಗೆ ಪಾಕ ಯೋಜನೆಲೆನು ಜಾರಿ ಮಲ್ತೊಂದುಂಡು. ಕರಿನ ವರ್ಷ ನವೆಂಬರ್ 15ಕ್ಕೆ ಭಗವಾನ್ ಬಿರ್ಸಾ ಮುಂಡಾರೆನ ಜನ್ಮ ದಿನತಾಣಿ ದೇಶೋಡು ವಾಸಮಲ್ಪನಕಲು ಐಣ್ಣೆ ಮರ್ಯಾದಿ ಬುಡಗಟ್ಟು ದಿನಾಚರಣೆ ಮಲ್ತೇರು. ಒಕ ಭಗವಾನ್ ಬಿರ್ಸಾ ಮುಂಡಾರೆನ 105ನೇ ಜನ್ಮ ವರ್ಷ ಆಚರಣೆ ನಡೆತನು. ಆದಿ ಕರ್ಮಯೋಗಿ ಅಭಿಯಾನೋಡು ಬುಡಗಟ್ಟು ಸಮುದಾಯದ ಜನಕುಲಡ ನಾಯಕತ್ವದ ಸಾಮರ್ಥ್ಯಗೆಲೆನು ಹೆಚ್ಚೆ ಮಲ್ತನು. ಕರಿನ ವರ್ಷಲೆಡು ಬುಡಕಟ್ಟು ಸಮಾಜದ ಪರತಿರಿಲೆನು ದೇಶದ ಜನಕುಲೆಗೆ ಪೊಲವು ಮಲ್ತು ಕೊರಿಯರೆ ಸರಕಾರ ವಸ್ತು ಸಂಗ್ರಹಾಲಯ ಕಟ್ಟುನ ಸೇರಿನಂಚ ಪಾಕ ಕ್ರಮಕುಳೆನು ಕೈಕುದೆ ತಂದುಂಡು. ಅಕಲಿನ ಏಳಿಗೆ ಬೊಕ್ಕ ಅಭಿವೃದ್ಧಿಗೂ ಒತ್ತು ಕೊಡ್ತುಂಡು. ರಾಷ್ಟ್ರೀಯ ಸಿಕ್ಸೆಲ್ ಎನೀಮಿಯಾ ಬಿದೆಮುತ್ತಾವನ ಅಭಿಯಾನದಡಿಟ್ಟು ಇಡೆಮುಟ್ಟ ಆಜಿ ಕೋಟಿ ದೆಚ್ಚ ಸ್ಕ್ರೀನಿಂಗ್ ಮಲ್ತದನು. ಮಾದರಿ ವಸತಿ ಶಾಲೆಲೆಡು ಸರಿಸುಮಾರು 1,40,000 ಬರವು ಕಲ್ಪನ ಜೋಕುಲು ಬರವು ಪಡೆಯೊಂದುಳ್ಳಿರು. ಬೊಕ್ಕ ಪಾಕ ಜೋಕುಲು ಪಂಥದ ಪರೀಕ್ಷೆಲೆಡು ಅಸಾಧಾರಣವಾದ ಎಡ್ಡೆ ಸಾಧನೆ ಮಲ್ತದಿರು. ಧರ್ತಿ ಆಭಾ ಜನಜಾಗೃತಿ ಉತ್ಕರ್ಷ ಅಭಿಯಾನ ಬೊಕ್ಕ PM ಜನಧನ್ ಯೋಜನೆಡ್ದು TVTG ಸಮುದಾಯಗಳು ಸೇರ್ನಂಚ ಮಾತಾ ಬುಡಕಟ್ಟು ಸಮುದಾಯಲೆನ ಗಟ್ಟಿಮುಟ್ಟು ಮಲ್ತದನು. ನಮ್ಮ ಅನ್ನದಾತೆರಾದಪ್ಪುನ ರೈತೇರು ನಮ್ಮ ಸಮಾಜ ಬೊಕ್ಕ ಆರ್ಥಿಕತೆ ಬೆರಿಮುಳ್ಳು ಆದುಲ್ಲೇರು. ಪುಣೆಪಾಟಿಗೇಡು ಬೆನ್ಪುನ ರೈತೇರು ದೇಶನು ತೆನಸು ದಾನ್ಯಲ್ಲೇಡು ಸ್ವಂತ ಕಾರಡು ಉಂತುನಂಚ ಮಲ್ತದೇರು. ಕೃಷಿ ಆಧಾರದ ಉತ್ಪತ್ತಿಲೇನು ರಫ್ತು ಮಲ್ಪೆರೆ ರೈತೇರಿನ ಪುಣೆಪಾಟಿಗೇಡು ಮಾತ್ರ ಸಾಧ್ಯ ಆವೊಂದುಂಡು. ಪಾಕಜನ ರೈತೇರು ಗೆಲ್ಮೆದ ಪ್ರಭಾವ ಬೀರುನ ಉದಾರ್ಮೆಲೇನು ದುಂಬುದೀತೇರು. ರೈತ ಬಂಧುಲೆಗ್ ತನುಕುಲಿನ ಉತ್ಪತ್ತಿಲೆಗ್ ನ್ಯಾಯದ ಬೆಲೆ ರಿಯಾಯಿತಿ ಬಡ್ಡಿಡು ಸಾಲ ಪರಿಣಾಮ ಬೀರುನ ಇನ್ಸೂರು ರಕ್ಷಣೆ ಕೃಷಿಕಾದ ಎಡ್ಡೆ ಗುಣಮಟ್ಟದ ಬಿತ್ತುಲು ನೀರಾವರಿ ಸೌಕರ್ಯ ತಿಕೊಡು ಹೆಚ್ಚಿಗೆ ಉತ್ಪತ್ತಿಗೆ ಈಟು ತಿಕೊಡು ಇತ್ಯದ ಮಟ್ಟದ ಕೃಷಿ ಪದ್ಧತಿದ ಒಟ್ಟುಗು ಸಾವಯವ ಕೃಷಿಕ್ ಉಮೇದು ಕೊರಡು ಇಂಚಿತಿ ಇಸೆಯಲೆಗು ಒತ್ತು ಕೊರೊಂದುಂಡು. PM ಕೃಷಿ ಸಮ್ಮಾನಡು ರೈತ ಸೋದರ ಸೋದರಿಯರ ಕೊಡುಗೆ ಮರ್ಯಾದೆ ಕೊರೊಂದುಂಡು. ಒಕ ಅಕ್ಲನ ಪ್ರಯತ್ನಲೆಗ್ ಬಲದಿಂಜಾವದುಂಡು. 10 ವರ್ಷಲೆಡ್ದು ಬಡಪತ್ತುದ ಒಟ್ಟುಗು ಪೊರ್ಮನೊಪ್ಪುನ ಕೋಟಿಗಟ್ಲೆ ದೇಶಡು ವಾಸಮನ್ಪುನಕ್ಲೇನ್ ಬಡಪತ್ತು ರೇಖೆಡ್ದು ಮಿತ್ತು ದೇರ್ತದುಂಡು. ಆತೆಯ ತಂದೆ ಅಕ್ಲು ಪಿರ ಬಡಪತ್ತುಗು ಬೂರಂದನಂಚ ತೂವಣಿಯರೆ ಪ್ರಯತ್ನ ಮಲ್ತದುಂಡು. 104 ಕೋಟಿ ಹಿಡ್ದೆಚ್ಚ ಜನಸಂಖ್ಯೆ ಹೊಂದುದುಪ್ಪುನ ನಮ್ಮ ದೇಶಡು ಏರ್ಲಾ ಬಡವುಡು ಉಪ್ಪೆರೆ ಬಳ್ಳಿ ಪನ್ಪುನ ಎಣ್ಣುನ ಆಧಾರಡು ಅಂತ್ಯೋದಯ ಸ್ಫೂರ್ತಿನ ಜಾರಿ ಮಲ್ಪುನ ಲೋಕದ ಭಾರಿ ಮಲ್ಲ ಯೋಜನೆ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಜಾರಿ ಮಲ್ತದನು. ಈ ಯೋಜನೆಡ್ದು ಸರಿಸುಮಾರು 81 ಕೋಟಿ ಫಲದೆ ತೊನ್ನಕ್ಲೆಗ್ ಸಹಾಯ ತಿಕ್ಕದನು. ಬಡವೇರ್ನ ಕುಟುಂಬಳೆಗ್ ಕರೆಂಟ್ ನೀರು ಪಾಯಿಕಾನೆ ಹೊಂದುದುಪ್ಪುನ 4 ಕೋಟಿ ಹಿಡ್ದೆಚ್ಚ ಇಲ್ಲುಲೆನು ಕಟ್ಟದು ಅಕಲು ಮರ್ಯಾದಿಡು ಬದುಕು ಸಾಗಾಯರೆ ಬೊಕ್ಕ ದುಂಬು ಪೋಯರೆ ಆಧಾರ ಒದಗಾದನು. ಬಡವೇರ್ನ ಏಳಿಗೆಗಾದು ಮಲ್ತನ ಇಂಚಿನ ಪ್ರಯತ್ನಗಳು ಮಹಾತ್ಮ ಗಾಂಧೀಜಿಯರನ ಸರ್ವೋದಯ ಆದರ್ಶನು ಜಾರಿ ರೂಪವು ಕನಪುಂಡು. ಭಾರಿ ಹೆಚ್ಚ ಜವನ ಜವಂದಿಲೇನು ಹೊಂದುದುಪ್ಪುನ ದೇಶ ನಮ್ಮವು ಆದುಂಡು. ನಮ್ಮ ಜವನ ಜವಂದಿಲೇಡು ದಿಂಜ ಬಿರ್ಸಾದಿಗೆ ಉಪ್ಪುನವು ಪೆರ್ಮೆದ ಸಂಗತಿ ಆದುಂಡು. ನಮ್ಮ ಜವನ ಜವಂದಿ ಉದ್ಯಮಿಲು ಗೊಬ್ಬುದಕುಳು ವಿಜ್ಞಾನಿಲು ಬೊಕ್ಕ ಕೆಲಸಡುಪ್ಪುನಕ್ಕಳು ದೇಶಗೂ ಹೊಸ ಶಕ್ತಿ ದಿಂಜಾವೊಂದುಲ್ಲೇರು. ಇತ್ತೆ ನಮ್ಮ ಪಾಕ ಜವನ ಜವಂದಿಲು ಸ್ವಂತ ಬೇಲೆದ ಗೆಲ್ಮೆಡು ಪ್ರಭಾವದ ಉದಾರ್ಮೆಲೆನು ದುಮ್ಮುದಿ ಒಂದುಲ್ಲೇರು. ನಮ್ಮ ದೇಶದ ಅಭಿವೃದ್ಧಿ ಪಯಣದ ಬಾವುಟ ಪತೊನ್ನಕ್ಕಳು ಜವನ ಜವಂದಿಲಾದುಲ್ಲೇರು. ಮೇರಾ ಯುವ ಭಾರತ್ ಅತ್ನ ಮೈ ಭಾರತ್ ಪನ್ಪುನವು ತಂತ್ರಜ್ಞಾನದ ಚಾಲನೆದ ಅನುಭವ ಆಧಾರದ ಬರವು ವ್ಯವಸ್ಥೆ ಆದುಂಡು. ಇಂದು ನಾಯಕಸ್ಥಾನ ಬೊಕ್ಕ ಕೌಶಲಾಭಿವೃದ್ಧಿ ಸೇರ್ನಂಚ ಪಾಕ ಕ್ಷೇತ್ರಗಳಿಡು ತಿಕ್ಕುನ ಅವಕಾಶಗಳನ್ನು ಒಟ್ಟುಗು ಯುವ ಜನಕುಲೇನು ಜೋಡಿಸಾವುಂಡು. ನಮ್ಮ ದೇಶಡು ಹೊಸ ಉದ್ಯಮಲನ ಪ್ರಭಾವ ಬೀರುನ ಗೆಲ್ಮೆದ ಮುಖ್ಯ ಸಾಧನೆ ನಮ್ಮ ಜವನ ಜವಂದಿ ಉದ್ಯಮಿಲೆಗೆ ಸಂದುಂಡು. 2047 ಪೊರ್ತುಗು ಅಭಿವೃದ್ಧಿ ಆಯ್ನ ಭಾರತ ಕಟ್ಟುನಿಟ್ಟು ಯುವಶಕ್ತಿ ಮುಖ್ಯ ಪಾಲು ವಹಿಸುಂಡು ಪನ್ಪುನ ವಿಶ್ವಾಸ ಎಂಕುಂಡು. ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ ಭಾರತ ಲೋಕಡು ಭಾರಿ ರಭಸಡು ಬುಳೆವೊಂದುಪ್ಪುನ ಮಲ್ಲ ಪನವ್ ವ್ಯವಸ್ಥೆ ಆದುಂಡು. ಸದ್ಯೊಡೆ ನಮ ಲೋಕದ ಪನವ್ ವ್ಯವಸ್ಥೆದ ಮೂಜನೆ ಮಲ್ಲ ಆರ್ಥಿಕತೆ ಆಪನ ಉದ್ದೇಶನು ಸಾಸಾವನ ದಿಟ್ಟಿಡು ಸಾಗೊಂದುಲ್ಲ. ಪನವ್ ವ್ಯವಸ್ಥೆ ಭವಿಷ್ಯನು ಕಟ್ಟುನ ಪಯನೊಡು ಸ್ವಂತ ಕಾರಡು ಉಂತುನ ಬೊಕ್ಕ ಸ್ವಂತ ದೇಶದವು ನಮ್ಮ ಮೂಲ ಮಂತ್ರಗಳಾದುಂಡು. ದೇಶದ ಆರ್ಥಿಕ ಏಕೀಕರಣಗೂ ಮಹತ್ವದ ನಿರ್ಧಾರವಾಯಿನ GST ಜಾರಿ ಹಿಡಿದು ಒಂಜಿ ರಾಷ್ಟ್ರ ಒಂಜಿ ಮಾರ್ಕೆಟ್ ವ್ಯವಸ್ಥೆ ಜಾರಿಗೆ ಬೈದನು. GST ವ್ಯವಸ್ಥೆನು ಹೆಚ್ಚ ಪರಿಣಾಮಕಾರಿಯಾದ ಮಲ್ಪುನ ಇಂಚಿಪದ ನಿರ್ಧಾರ ನಮ್ಮ ಪನವದ ಶಕ್ತಿಗೆ ನನಲಾತು ಉಮೇದನು ಕೊರ್ಪುಣು. ಕಾರ್ಮಿಕ ಸುಧಾರಣೆದ ಕ್ಷೇತ್ರಗಳೆಡು 4 ಕಾರ್ಮಿಕ ಸಂಹಿತೆಲೆನು ಜಾರಿ ಮಲ್ತದನು. ಒಂದು ನಮ್ಮ ಕಾರ್ಮಿಕ ಸೋದರಿ ಸೋದರರಿಗೆ ಪ್ರಯೋಜನ ಕೊರ್ಪುಣು. ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ ಪಿರಾಕದ ಕಾಲೋಡ್ದು ಇಡೀ ಮನುಕುಲ ನಮ್ಮ ನಾಗರಿಕತೆ ಸಂಸ್ಕೃತಿ ಬೊಕ್ಕ ಆಧ್ಯಾತ್ಮಿಕ ಸಂಪ್ರದಾಯ ಪ್ರಯೋಜನ ಪಡೆಯುವುದುಂಡು. ಆಯುರ್ವೇದ ಯೋಗ ಬೊಕ್ಕ ಪ್ರಾಣಾಯಾಮನು ಲೋಕ ಸಮುದಾಯನೇ ಮೆಚ್ಚಿದನು ಬೊಕ್ಕ ಸೇರ್ಸಾವೊಂದುಂಡು. ಪಾಕ ಮಹಾನ್ ವ್ಯಕ್ತಿಲು ನಮ್ಮ ಆಧ್ಯಾತ್ಮಿಕ ಬೊಕ್ಕ ಸಾಮಾಜಿಕ ಒಗ್ಗಟ್ಟದ ಪ್ರಭಾವಗೂ ಅಡೆತಡೆಪು ಇಜ್ಜಂದೆ ತಿಳುವಳಿಕೆ ಕೊರ್ತುಂಡು. ಕೇರಳೋಡು ಪುಟ್ಟಿನ ಮಹಾನ್ ಕವಿ ಸಮಾಜ ಸುಧಾರಕೇರು ಬೊಕ್ಕ ಆಧ್ಯಾತ್ಮಿಕ ನಾಯಕಿ ಶ್ರೀ ನಾರಾಯಣ ಗುರುಕುಲಿನ ಪ್ರಕಾರ ಜಾತಿ ಬೊಕ್ಕ ಪಂಥದ ಭೇದ ಭಾವ ಇಜ್ಜಂದೆ ಜನಮಾತ ಭಾತೃತ್ವ ಮನಸ್ಸುಡು ವಾಸಮಲ್ಪನ ಜಾಗೇನು ಆದರ್ಶಾಂದ್ ಲೆಕ್ಕಗು ದೆತೊಂದನು. ತಾನು ನಾರಾಯಣ ಗುರುಕುಲಿನ ಈ ಚಿಂತನೆನು ಅರಣ್ಯ ಭಾಷೆಡೆ ಕೊರಿಯರೆ ಪ್ರಯತ್ನ ಮಲ್ಪುವೆ. ಜಾತಿ ಭೇದಂ ಮತದ್ವೇಷಂ ಏದೂಂ ಇಲ್ಲಾತೆ ಸರ್ವರಂ ಸ್ವತತ್ವೇನ ವಾಡುಣ್ಣು ಮಾತೃಕ ಸ್ಥಾನ ಮಾಣಿತ. ಇತ್ತೆ ಭಾರತ ಸಮೃದ್ಧವಾಯಿನ ಭವ್ಯವಾಯಿನ ಸಂಪ್ರದಾಯಗಳನ್ನು ಜಾಗೃತ ಮಲ್ತದು ಹೊಸ ಆತ್ಮಧೈರ್ಯ ದೊಟ್ಟುಗು ದುಂಬು ಪೋವೊಂದುಪ್ಪುನವು ಪೆರ್ಮೆದ ಸಂಗತಿಯಿಂದ ಆಪುಣು. ಇಂಚಿಪದ ವರ್ಷಲೆಡು ನಮ್ಮ ಆಧ್ಯಾತ್ಮಿಕ ಪವಿತ್ರ ಜಾಗ್ಯಲು ಸಾರ್ವಜನಿಕ ಜಾಗ್ರತೆದ ಒಟ್ಟುಗು ಜೋಡಣೆ ಆತನು. ಭಾರತೀಯ ಧ್ಯಾನ ಪರಂಪರೆ ತತ್ವಶಾಸ್ತ್ರ ವೈದ್ಯಕೀಯ ಖಗೋಲಶಾಸ್ತ್ರ ಗಣಿತ ಸಾಹಿತ್ಯ ಬೊಕ್ಕ ಕಲೆತ ಶ್ರೇಷ್ಠ ಪರಂಪರೆಯನ್ನು ಹೊಂದುದುಂಡು. ಭಾರತೀಯ ಸಂಪ್ರದಾಯಡು ತಿಕುಣ ಸೃಜನಶೀಲತೆಯನ್ನು ಜ್ಞಾನ ಭಾರತಂ ಮಿಷನ್ ದಂಚಿನ ಪ್ರಯತ್ನಲೇಡು ಒರಿಪಾದ ಪ್ರಸಾರ ಮಲ್ತೊಂದುಪ್ಪುನವು ಪೆರ್ಮೆದ ಸಂಗತಿ ಆದುಂಡು. ಎನ್ಮನೆ ಪರಿಚಯದುಡುಪುಣ ಮಾತಾ ಭಾರತದ ಭಾಷೆಲೆಡು ಭಾರತ ಸಂವಿಧಾನ ಇತ್ತೆ ತಿಕೊಂಡು. ಭಾರತೀಯ ಭಾಷೆಲೆಡು ಸಂವಿಧಾನನು ಓದುನ ಬೊಕ್ಕ ಅರ್ಥ ಮಲ್ತೊನ್ನವು ದೇಶಡು ವಾಸಮನ್ಪುನಕ್ಲೆಡ ಸಾಂವಿಧಾನಿಕ ರಾಷ್ಟ್ರೀಯತೆಯನ್ನು ಪದರುಂಡು. ಸರ್ವಜನ ಎಡ್ಡೆಪುಡ್ದಾವರ ಪಾಕ ಅಗತ್ಯ ಇಜ್ಜಂದಿನ ನಿಯಮಳೆನು ದೆತ್ತುಪಾಡದನು ವ್ಯವಸ್ಥೆಲೆನು ಸುಲಭ ಮಲ್ತದನು. ರಾಷ್ಟ್ರೀಯ ಅಭಿಯೋಗ ಜೀವನೊಳಗೆ ಸಾಮೂಹಿಕ ಚಲವಳಿದ ರೂಪ ಕೊರ್ತುಂಡು. ಸರಕಾರ ಕೈಕುದೆತ್ತುನ್ನ ಪ್ರಯತ್ನಲೇನು ಸಮಾಜೋಡ್ದು ಎಡ್ಡೆ ಬೆರಿಸಾಯ ತಿಕ್ಕನಗ ಕ್ರಾಂತಿಕಾರಿ ಬದಲಾವಣೆಲು ನಡಪುಂಡು. ಉದಾಹರಣೆಗೆ ನಮ್ಮ ದೇಶಡು ವಾಸಮಲ್ಪುನಕ್ಕಳು ಡಿಜಿಟಲ್ ಕಟ್ಟುನ ವ್ಯವಸ್ಥೆನು ಮಲ್ಲ ಪ್ರಮಾಣೋಡು ಸೇರ್ಸವೊಂದೇರು. ಇತ್ತೆ ಲೋಕದ ಅರ್ಧೋಡ್ದೆಚ್ಚ ಡಿಜಿಟಲ್ ವಹಿವಾಟು ಭಾರತೋಡು ನಡತೊಂದುಂಡು. ಎಲ್ಲ ಅಂಗಡಿಲೆಡು ಸೊತ್ತುಲೆನು ದೆತೊನ್ನೆಡ್ದು ರಿಕ್ಷಾ ಬಾಡಿಗೆ ಕೊರ್ಪನಾಡೆ ಮುಟ್ಟ ಡಿಜಿಟಲ್ ಕಟ್ಟುನ ಗಳಸುನವು ಜಾಗತಿಕ ಸಮುದಾಯಗೂ ಪ್ರಭಾವದ ಉದಾಹರಣೆ ಆದುಂಡು. ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ ಕರಿನ ವರ್ಷ ನಮ್ಮ ದೇಶ ಆಪರೇಷನ್ ಸಿಂಧೂರುಡು ಭಯೋತ್ಪಾದಕರೆನ ಶಿಬಿರದ ಮಿತ್ತು ಜೋರದ ಕಾರ್ಯಾಚರಣೆ ಮಲ್ತುದಿತ್ತಲು. ಭಯೋತ್ಪಾದನೆದ ಪಾಕ ದೆಂಗದುಕುಲ್ಲುನ ತಾನೊಳ್ಳೆನು ನಾಶ ಮಲ್ತದಲು. ಪಾಕ ಭಯೋತ್ಪಾದಕರೆನ ಬಿದೆಮುತ್ತಾದಲು. ಆಪರೇಷನ್ ಸಿಂಧೂರದ ಐತಿಹಾಸಿಕ ಗೆಲ್ಮೆ ಭದ್ರತಾ ಕ್ಷೇತ್ರಡು ನಮ್ಮ ಸ್ವಂತಕಾರಡು ಉಂತುನ ಶಕ್ತಿ ಹಿಡ್ದು ಚಾಲನೆ ಆದುಂಡು. ಸಿಯಾಚಿನ್ ಮೂಲ ಶಿಬಿರ ಮುಟ್ಟುನೆಡ್ದು ಬೊಕ್ಕ ಭಾರಿ ಕಠಿಣ ಸ್ಥಿತಿಗತಿಡಿಲ ದೇಶನು ರಕ್ಷಣೆ ಮಲ್ಪರೆ ಧೈರ್ಯದ ಸೈನಿಕರು ಇಡೀ ಸಜ್ಜಾದು ಉಮೇದುಡು ಉಪ್ಪುನೇನು ತಾನು ಕನ್ನಡತೂತೆ. ಭಾರತದ ಕೊಳಲ ವಿಮಾನ ಸುಖೋಯಿ ಬೊಕ್ಕ ರಿಶೆಲ್ಡು ರಾಪಾಟ ನಡಪಾವುನ ಅವಕಾಶಲ ಎಂಕ್ ತಿಕ್ಕದಿತ್ತಲು. ವಾಯುಪಟ್ಲಂದ ಸಾಮರ್ಥ್ಯಗಳನ್ನ ಬಗೆಟ್ ಎಂಕ್ ತೆರೆಯಿಂಡು. ಐಎನ್ಎಸ್ ವಿಕ್ರಾಂತದ ಸಾಮರ್ಥ್ಯನು ಎನ್ನ ಕನ್ನಡತೂಯೆ. ಐಎನ್ಎಸ್ ವಾಕ್ಶೀರುಡು ಕಡಲದ ಗುಂಡಿಗೆ ಪೋಯೆ. ನಮ್ಮ ಭೂಸೇನೆ ವಾಯುಪಟ್ಲಮು ನೌಕಾಪಟ್ಲಮು ಭದ್ರತಾ ವಲಯಡು ನಮ್ಮ ದೇಶದ ಕಲೆಗೆ ಇಡೀ ವಿಶ್ವಾಸ ಉಂಡು. ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ. ಪರಿಸರ ಸಂರಕ್ಷಣೆ ಇತ್ತೆದ ಅಗತ್ಯ ಆದುಂಡು. ಪ್ರಕೃತಿದ ಒಟ್ಟುಗೂ ಸಾಮರಸ್ಯ ನಮ್ಮ ಸಂಪ್ರದಾಯದ ಒಂಜಿ ಭಾಗ ಆದುಂಡು. ಒಂದು ಲೋಕಗೂ ನಮ್ಮ ಪರಿಸರದ ಸಂದೇಶ ಆದುಂಡು. ನಮ್ಮ ಭೂಮಿಯಪ್ಪೆನ ಬಿಲೆಬಾಲುನ ಸಂಪನ್ಮೂಲ ಭವಿಷ್ಯದ ಅಲ್ಮಗು ತಿಕುನಂಚ ತೂವಣ್ಣ ಪ್ರಯತ್ನಲೇನು ಮಲ್ಪುಗ. ಶಾಂತಿದ ಲೋಕನು ತಾಪನೆ ಮಲ್ತಲ ಮಾತ್ರ ಮಾನವೀಯತೆದ ಭವಿಷ್ಯ ರಕ್ಷಣೆ ಉಪ್ಪುಂಡು. ಲೋಕದ ದಿಂಜ ಅಶಾಂತಿದ ನಡುಟುಲ ಭಾರತ ವಿಶ್ವಶಾಂತಿದ ಸಂದೇಶ ಪದರೊಂದುಂಡು. ಪ್ರೀತಿದ ದೇಶಡು ವಾಸಮನ್ಪುನಕ್ಲೆ. ಭಾರತೋಡು ವಾಸಮಲ್ಪುನವು ನಮ್ಮ ಸೌಭಾಗ್ಯ ಆದುಂಡು. ಕವಿ ಗುರು ರವೀಂದ್ರನಾಥ ಟಾಗೋರು ವರ ನಮ್ಮ ಅಪ್ಪೆನಾಡದ ಬಗೆಟು ಇಂಚ ಬಂಡೇರು. ಓ ಎನ್ನ ದೇಶದ ಮಣ್ಣೆ ಯಾನು ನಿನ್ನ ಪಾದಲೆಗು ತರೆಬಗಾದು ನಮಸ್ಕಾರ ಮಲ್ಪುವೆ. ಪ್ರಜಾಪ್ರಭುತ್ವ ದಿನಾಚರಣೆ ಈ ಬಲವಾಯಿನ ದೇಶಭಕ್ತಿದ ಮನಸ್ಸನ್ನು ಬೊಕ್ಕಲಾತು ಗಟ್ಟಿ ಮಲ್ಪರೆ ಸಂಕಲ್ಪ ಮಲ್ಪರೆ ಒಂಜಿ ಅವಕಾಶ ಅಂದು ತಾನು ನಂಬುದೆ. ನಮ್ಮ ಮಾತ ರಾಷ್ಟ್ರ ದುಂಬು ಪನ್ಪುನ ಮನಸ್ಸದ ಒಟ್ಟುಗೂ ಒಟ್ಟಾದು ಕೆಲಸ ಮಲ್ಪುಗ. ಬೊಕ್ಕರ ನಿಕ್ಲೆಗೆ ಮಾತ ಪ್ರಜಾಪ್ರಭುತ್ವ ದಿನಾಚರಣೆದ ಎಡ್ಡೆಪ್ಪು ಬೇಕೊಂದುಲ್ಲೆ. ನಿಕ್ಲೆನ ಮಾತಾ ಜೀವನ ಸಂತೋಷ ಶಾಂತಿ ಭದ್ರತೆ ಬೊಕ್ಕ ಸಾಮರಸ್ಯೋಡ್ದು ದಿಂಜಿದುಪ್ಪುಣುದು ತಾನು ನಿಘಂಟುಡು ನಂಬುವೆ. ನಿಕ್ಲೆಗೆ ಮಾತ ಎಡ್ಡೆ ಭವಿಷ್ಯ ಬಯಕುವೆ. ಇದುವರೆಗೆ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಗಣರಾಜ್ಯೋತ್ಸವದ ಮುನ್ನಾ ದಿನವಾದ ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ತುಳು ಅವತರಣಿಕೆ ಕೇಳಿದಿರಿ. ಪ್ರಸ್ತುತಿ ರಘುನಾಥ್ ಎಂ ವರ್ಕಾಡಿ. ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ ಕೃಷ್ಣ ಹಾನಗಲ್ ಅವರ ರಚನೆ ಭಾರತದ ಭೂಲಕ್ಷ್ಮಿ ನಿನ್ನನೆ ಕಂಡೆ. ಕೃಷ್ಣ ಹಾನಗಲ್ ಅವರು ಹಾಡಿರುವ ಶಾಂತರಸ ಅವರ ದೇಶಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ವೃಂದಗಾನದಲ್ಲಿ ಶ್ರೀಕೃಷ್ಣಯ್ಯ ಅನಂತಪುರ ಅವರ ರಚನೆ ಭಾರತ ಭೂಮಿಯ ಅನುಪಮ ಸುಂದರ. ಕೆಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವ ಗೀತೆ ಮಡಿಕೇರಿ ನಾಗೇಂದ್ರ ಅವರ ಧ್ವನಿಯಲ್ಲಿ ಬಾ ಸಲ್ಲಿಸು ಗೌರವ. ಕಳಚು ತಿರಲು ಬಿಳಿಯ ಕೌರವ ಸುತ್ತನೆಲ್ಲ ವ್ಯಾಪಿಸಿರಲು ಅಸಹಾಯಕ ನೀರವ ಕುರುಳ ಜನಕ್ಕೆ ತೋರಲೆಂದು ಘೋರ ನರಕ ಕೌರವ ದೃಢ ಪ್ರತಿಜ್ಞೆ ತೊಟ್ಟು ಸೆಣಸಿದೊಬ್ಬೊಬ್ಬನು ಭೈರವ ಸಲ್ಲಿಸು ಗೌರವ ಕುತಾತ್ಮರಿಗ ಭಾರವ ಸಲ್ಲಿಸು ಗೌರವ ತಲೆಯ ತೆತ್ತರು ನಿನ್ನ ಮನೆಯನ್ನುಳಿಸಲೆಂದು ಮನೆ ಮಠಗಳ ತೊರೆದರು ಗೋವಿನೇಣಿ ನೆದರು ಬೀಗಿ ನಿಂತ ಕೀರ್ತಿ ಗಂಧರು ಎಲ್ಲಿಂದಲೂ ಬಂದು ಮತ್ತೆ ಇನ್ನೆಲ್ಲಿಗೂ ತಂದರು ಸಲ್ಲಿಸು ಗೌರವ ಹುತಾತ್ಮರಿಗ ಸ್ವಾರ್ಥಿ ಬದುಕ ಒಂದೇ ಕ್ಷಣ ನಿಲ್ಲಿಸಿ ಗೋವಿನೇಣಿ ನೆದರು ಬೀಗಿ ನಿಂತ ಕೀರ್ತಿ ಗಂಧರು ಎಲ್ಲಿಂದಲೂ ಬಂದು ಮತ್ತೆ ಇನ್ನೆಲ್ಲಿಗೂ ತಂದರು ಸಲ್ಲಿಸು ಗೌರವ ಹುತಾತ್ಮರಿಗ ಭಾರವ ಸಲ್ಲಿಸು ಗೌರವ ಹುತಾತ್ಮರಿಗ ಭಾರವ.